ಇಂದು ಬೆಂಗಳೂರು ಬ್ಲಾಸ್ಟರ್ಸ್ ಹಾಗೂ ಮಂಗಳೂರು ಡ್ರ್ಯಾಗನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ ಸಮಯ ಈಗ 6:50. ಇನ್ನು ಮುಂದೆ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಲ ರೈತ ಬಾಂಧವರಿಗೂ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರು ನಮ್ಮೊಂದಿಗೆ ಮಾತನಾಡಲು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0827222 2285558. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222 2285558. ಕರೆಯ ನಿರೀಕ್ಷೆಯಲ್ಲಿ ಒಂದು ಕೃಷಿ ಗೀತೆಯನ್ನು ಆಲಿಸೋಣ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು, ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಓ ಕಷ್ಟ ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಕೀಟಗಳು ಆಹಾರ ಪಕ್ಷಿಗಳಿಗೆ, ಕೀಟಗಳು ಆಹಾರ ಪಕ್ಷಿಗಳಿಗೆ. ವಿಷ ಬಳಸದಿರುವುದೇ ಹಿತ ಇವುಗಳಿಗೆ, ವಿಷ ಬಳಸದಿರುವುದೇ ಹಿತ ಇವುಗಳಿಗೆ. ಓ ಸುಂದರ ಪಕ್ಷಿಗಳೇ. ಕೆಳಬರಿ ದಿನದ ಮೊದಲ ಕರೆ ಇದೆ, ನೋಡೋಣ ಯಾರು ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ನಾನು ಚೇರಂಗಲದಿಂದ ಗೀತಾ. ಚೇರಂಗಲದಿಂದ ಗೀತಾ. ಗೀತಾ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್, ಮನೆಯಲ್ಲೇ ಇದ್ದೀನಿ. ಮನೆಯಲ್ಲಿದ್ದೀರಿ. ಕೃಷಿ ಎಲ್ಲ ಹೇಗಿದೆ? ಏನೇನ್ ಬೆಳೀತಾ ಇದ್ದೀರಿ? ಕೃಷಿ ಕಾಫಿ, ಏಲಕ್ಕಿ, ಸ್ವಲ್ಪ ಮೆಣಸು, ಬಾಳೆ. ಭತ್ತ ಕೃಷಿ ಇದೆಯಾ? ಭತ್ತ ಕೃಷಿ ಇದೆ, ಈ ವರ್ಷ ಮಾಡ್ಲಿಲ್ಲ. ಯಾಕೆ? ಇದು ಕಳೆದ ಸತಿ ಮಾಡಿ ಕಾಡಂದಿ ಎಲ್ಲ ತಿಂದಾಕಿತು, ಆನೆ ಎಲ್ಲ ಬರ್ತಾ ಇದೆಯಲ್ಲ ಅದಕ್ಕೆ ಮಾಡ್ಲಿಲ್ಲ. ಈಗ ನಿಮ್ಮ ಪ್ರದೇಶದಲ್ಲಿ ನೀವು ಮಾತ್ರ ಅಥವಾ ಹೆಚ್ಚಿನ ಜನರು ಈ ತರ ಕಾಡು ಪ್ರಾಣಿಗಳ ಹಾವಳಿಯಿಂದ ಕೈ ಬಿಟ್ಟಿದ್ದಾರೆ? ಹೇಗೆ ಕೈ ಬಿಟ್ಟಿರಬಹುದು ಸರಿ ಗೊತ್ತಿಲ್ಲ. ಕೆಲವರೆಲ್ಲ ಮಾಡಿದ್ದಾರೆ, ತೊಂದ್ರೆ ಇಲ್ಲ, ಆದರೂ ಈ ತರದ ಕಷ್ಟಗಳಿದೆ. ಹೌದು ಹೌದು ಸರ್. ಉಳಿದ ಬೆಳೆ ಎಲ್ಲ ಹೇಗಿದೆ? ಕಾಫಿ, ಕಾಳುಮೆಣಸು? ಉಳಿದ ಬೆಳೆ ಕಾಫಿ ಎಲ್ಲ ಡ್ರಾಪಿಂಗ್ ಆಗ್ತಾ ಇದೆ, ಮಳೆ ಜೋರಿದೆ, ಇವತ್ತು ಮಳೆ ಜೋರಿದೆ. ಹಾಗೆ ಅದಕ್ಕೇನಾದ್ರೂ ಈಗ ತಜ್ಞರು ತಿಳಿಸಿದಾಗ ಏನಾದರೂ ಪೋಷಕಾಂಶಗಳಾಗಿರೋ ಅಥವಾ ಕೀಟನಾಶಕಗಳು ಕೊಟ್ಟಿದ್ರ? ಕೀಟನಾಶಕ ಅಂತ ಏನಿಲ್ಲ, ಮಾಮೂಲಿ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಅದೆಲ್ಲ ಹಾಕ್ತಾ ಇದ್ದೀವಿ. ಆದ್ರೂ ಹೆಚ್ಚಿನ ಮಳೆಗೆ ನಿಮ್ಮ ಕೃಷಿ ಮಾಹಿತಿ ಪ್ರಕಾರ ನಾವು ಕಚ್ಚಡ ಮಾಡೋದು, ಬದು ಕ್ಲೀನ್ ಮಾಡೋದು, ಕಚ್ಚಡ ಕೀಳೋದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ, ರೇಡಿ ಕೇಳ್ತೀವಿ ಯಾವಾಗ್ಲೂ. ಪ್ರತಿನಿತ್ಯ ಕೇಳ್ತಾ ಇದ್ದೀರಿ? ಹೌದು ಸರ್. ಸುಮಾರು ಎಷ್ಟು ವರ್ಷದಿಂದ ರೇಡಿಯೋನ ಕೇಳ್ತಿದ್ದೀರಿ? ನಾನೊಂದು 25 ವರ್ಷದಿಂದ ಬಹಳ ಸಂತೋಷ. ನಾಳೆ ಆಕಾಶವಾಣಿಗೆ 32 ವರ್ಷ ತುಂಬತಾ ಇದೆ. ಹ್ಯಾಪಿ ಆಕಾಶವಾಣಿ ಬರ್ತ್ಡೇ ಅಂತ ಹೇಳ್ಬೋದು ಸರ್ ನಾನು? ಖಂಡಿತ. ನಾಳೆ ಕೂಡ ಇದೇ ತರ ಮುಂದುವರಿಸಿಕೊಂಡು 100,000 ವರ್ಷಗಳ ತನಕ ಆಗ್ಲಿ ಸರ್. ಹೌದು, ನಿಮ್ಮಂತ ಕೇಳಿದ್ರೆ ಆಕಾಶವಾಣಿ ಕೂಡ ನಿರಂತರವಾಗಿ ಇರುತ್ತೆ. ಈ ವರ್ಷದ ಫಸಲು ಹೇಗಿತ್ತು ಅಂದ್ರೆ ಈ ಹಿಂದಿನ ಸಾಲಿದು? ಯಾವ್ದು ಸರ್? ಕಾಫಿ ಪರವಾಗಿಲ್ಲ ಸರ್, ಇತ್ತು, ಭತ್ತನೂ ಆಗಿತ್ತು, ಹುಲ್ಲು ಸ್ವಲ್ಪ ಮಾಡ್ಲಿಕ್ಕೆಲ್ಲ ಕಷ್ಟ ಆಯ್ತು ಅಂತೇಳಿ ನಾವೆಲ್ಲವನ್ನ ಬಿಟ್ಟಿದೀವಿ ಸರ್. ಹಾಗಾಗಿ ಭತ್ತ ಕೃಷಿ ಸ್ವಲ್ಪ ದೂರ ಬಂದ್ರಿ? ಹೌದು ಹೌದು ಸರ್. ಅದು ಬಿಟ್ಟು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿದ್ದೀರಾ? ಹೈನುಗಾರಿಕೆನೂ ಇತ್ತು, ದನ ಕರುಗಳೆಲ್ಲ ಮೇಯಿಸ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕರು ಹಸುನೆಲ್ಲ ಈ ವರ್ಷನೇ ಕೊಟ್ಟಿರೋದು ಸರ್, ಎಲ್ಲ ಕೊಟ್ಟಿದೀವಿ, ಮನೇಲಿ ಪ್ರಾಬ್ಲಮ್ ಆಯ್ತದಂತ. ಹೇಗೆ ಮನೆಯವರೆಲ್ಲ ಕಳೆದ ವರ್ಷ ತನಕ ಇತ್ತು? ಹಾಲು ಕೂಡ ಮಾರಾಟ ಮಾಡ್ತಾ ಇದ್ರಿ? ಹಾಲು ನಮ್ಮ ಉಪಯೋಗ ಆಗ್ತಿತ್ತು, ತೊಂದ್ರೆ ಇತ್ತಿಲ್ಲ, ಸಗಣಿ ಗೊಬ್ಬರ ಆಗ್ತಿತ್ತು, ಎಲ್ಲ ಪ್ರಯೋಜನವೂ ಇತ್ತು, ಆದ್ರೆ ಸಾಕಕ್ಕೆ ಕಷ್ಟ ಅಂತೇಳಿ ಕೊಟ್ಬಿಟ್ಟು. ಈಗ ಒಟ್ಟು ರೈತ ಮಹಿಳೆಯಾಗಿ ಹೇಳೋದಾದ್ರೆ ಕೃಷಿ ಹೇಗನ್ಸುತ್ತೆ? ಕೃಷಿ ಎಲ್ಲ ಉದ್ಯೋಗಕ್ಕಿಂತ ಕೃಷಿ ಬೆಟರ್ ಸರ್, ಆದ್ರೆ ಕೆಲಸದವರು ಮತ್ತೆ ಎಲ್ಲರೂ ಸಹಕಾರ ಇದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಈಗ ನಿಮ್ ಕಡೆ ಹೇಗೆ, ನೀವೇ ಮನೆಯವರೇ ಮಾಡ್ತೀರಾ ಅಥವಾ ಕೆಲಸದವ್ರ ಮೇಲೆ ಅವಲಂಬಿತ ಆಗಿದ್ದೀರಾ? ಕೆಲಸದವರು ಕರ್ಕೊಳ್ತೀವಿ, ಮತ್ತೆ ನಾವು ಮನೆಯವರು ಸೇರಿ ಮಾಡ್ತೀವಿ ಸರ್. ಇದು ಕೆಲಸ ಇರುವಾಗ ಕರ್ಕೊಳ್ತೀವಿ. ನೀವು ಕೂಡ ಮತ್ತೆ ಕೆಲಸವ್ರು ಸೇರಿಸ್ಕೊಂಡು ಮಾಡ್ತೀರಿ? ಹೌದು, ನಾನು ಸಹ ಮಾಡ್ತೀನಿ. ಒಟ್ಟು ಕೃಷಿಯಲ್ಲಿ ಲಾಭ ಇದೆ ಅಂತ ಹೇಳ್ತೀರಿ? ಇದೆ ಸರ್, ಲಾಭ ಇದೆ, ಕೂಡಾಡಿ ಮಾಡೋದಾದ್ರೆ ಲಾಭ ಇದೆ. ಈಗ ಮೊದಲು ಕೂಡ ನೀವು ಹೇಳಿದಾಗೆ ಕೂಡಾಡಿ ಪದ್ಧತಿ ಇತ್ತು, ಈಗ ಮತ್ತೆ ಒಂದಂತಲ್ಲಿ ಮತ್ತೆ ಬರ್ತಾ ಇದೆ ಕೂಡಾಡಿ ಪದ್ಧತಿಗಳು, ಈ ಬೆಲೆ ಏರಿಕೆ ಇರ್ಬೋದು ಅಥವಾ ಈ ಕೂಲಿ ಆಳುಗಳ ಸಂಕಷ್ಟದಿಂದ. ಹಾಗಿದ್ದರೆ ನಿಮ್ಗೊಂದು ಪ್ರಶ್ನೆ. ಸರಿ ಸರ್ ಹೇಳಿ. ಕಾಫಿ ಬೆಳೆಗೆ ಮಧ್ಯಂತರ ಪೋಷಕಾಂಶ ನಿರ್ವಹಣೆಯನ್ನ ಯಾವ ತಿಂಗಳಲ್ಲಿ ಮಾಡಬೇಕಾಗುತ್ತೆ? ಈಗ ಸರ್, ಇವಾಗ ಈ ಮಳೆ ಈಗ ಕೊಡ್ಬೋದು ಸರ್. ನಿಮ್ಮಲ್ಲಿ ಕೊಡ್ತಾ ಇದ್ದೀರಾ? ಹೌದು ಸರ್, ಮೊನ್ನೆ ಸ್ವಲ್ಪ ಮಳೆ ಬಿಟ್ಟಿತ್ತು, ಆಗ ಒಂದು ಲೈಟ್ ಆಗಿ ಯೂರಿಯಾ ಹಾಕಿದ್ವಿ, ಮತ್ತೆ ಪೊಟ್ಯಾಸ್ ಇದೆಲ್ಲ ಹಾಕಿದ್ವಿ. ಸರಿ ಉತ್ತರ. ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ, ಅಂದ್ರೆ ಮುಂಗಾರು ಮಳೆ ಯಾವಾಗ ಬಿಡುವು ಕೊಡುತ್ತೆ ಆ ಸಂದರ್ಭದಲ್ಲಿ ಮಧ್ಯಂತರ ಪೋಷಕಾಂಶವನ್ನ ನಾವು ಕೊಡಬೇಕಾಗುತ್ತೆ. ಸರಿ ಗೀತಾ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಇದು ಕೃಷಿ ಕಾರ್ಯಕ್ರಮ. ಧನ್ಯವಾದಗಳು. ತೋಟಿಗೆ ದಾರಿಗಳಿವೆ, ಕೀಟ ತೋಟಿಗೆ ದಾರಿಗಳಿವೆ, ನೈಸರ್ಗಿಕ ನಿಯಂತ್ರಣಕ್ಕೆ ಮಾರ್ಗಗಳಿವೆ, ನೈಸರ್ಗಿಕ ನಿಯಂತ್ರಣಕ್ಕೆ ಮಾರ್ಗಗಳಿವೆ. ವಿಷ ಬಳಸಿದಾಗ ಜೀವಿಗಳಿಗೆ ಆಗುವುದು ತೊಂದರೆ, ವಿಷ ಬಳಸಿದಾಗ ಜೀವಿಗಳಿಗೆ ಆಗುವುದು ತೊಂದರೆ. ಆಗುತ್ತಿದೆ ಪಕ್ಷಿ ಜೇಡ ಉಪಕಾರ ಕೀಟಗಳ ಮರೆ, ಆಗುತ್ತಿದೆ ಪಕ್ಷಿ ಜೇಡ ಉಪಕಾರ ಕೀಟಗಳ ಮರೆ ಕೀಟಗಳೇ ರೈತನಿಗೆ ಆಸರೆ ಕೀಟಗಳೇ ರೈತನಿಗೆ ಆಸರೆ ಪಾಲಿಸಿರಿ ಜೈವಿಕ ಕೃಷಿಯನ್ನು ಕಾಣಿರಿ ಸುಖದ ದಾರಿಗಳನ್ನು ಪಾಲಿಸಿರಿ ಜೈವಿಕ ಕೃಷಿಯನ್ನು ಕಾಣಿರಿ ಸುಖದ ದಾರಿಗಳನ್ನು ಓ ಸುಂದರ ಪಕ್ಷಿಗಳೇ ಬನ್ನಿ ನಮ್ಮ ತೋಟಗಳಿಗೆ ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಮಾಡಿ ಉಪಕಾರಗಳನ್ನು ಓ ಸುಂದರ ಪಕ್ಷಿಗಳೇ ಬನ್ನಿ ನಮ್ಮ ತೋಟಗಳಿಗೆ ಬನ್ನಿ ನಮ್ಮ ತೋಟಗಳಿಗೆ ಬನ್ನಿ ನಮ್ಮ ತೋಟಗಳಿಗೆ ಬನ್ನಿ ನಮ್ಮ ತೋಟಗಳಿಗೆ ಕೇಳಿದರೆ ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ವಿ. ಈಗಷ್ಟೇ ಕರೆ ಮಾಡಿದಂತ ಗೀತಾ ಅವರು ಹೇಳಿದ್ರು ಭತ್ತದ ಕೃಷಿಯನ್ನ ಕೈಬಿಟ್ಟಿರೋದಕ್ಕೆ ಪ್ರಾಣಿಗಳು ಕಾರಣ ಅಂತ, ಕಾಡಂದಿಗಳು ಮತ್ತು ಕಾಡಾನೆಗಳ ಕಾಟ ಅಂತೇಳಿ. ಹಾಗೆ ಪಕ್ಷಿಗಳು ಕೂಡ ನಮಗೆ ಬಹಳಷ್ಟು ಸಹಾಯವನ್ನ ಮಾಡುತ್ತವೆ. ನಮ್ಮ ಬೆಳೆಗಳಿಗೆ ಬರುವಂತ ಕೀಟಗಳನ್ನ ತಿನ್ನೋದಿರ್ಬೋದು ಅಥವಾ ಕೆಲವು ಬಾರಿ ಪರಾಗಸ್ಪರ್ಶ ಇರ್ಬೋದು, ಈ ತರದ ಕಾರ್ಯಗಳಲ್ಲಿ ಪಕ್ಷಿಗಳು ನಮಗೆ ಸಹಾಯವನ್ನ ಮಾಡುತ್ತೆ. ಇದೇ ಅಂಶವನ್ನ ಇಟ್ಟು ಈ ಗೀತೆಯನ್ನ ನಾವು ಕೇಳಿದ್ವಿ. ಕೊಡಗು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರೊಂದು ಪ್ರಕಟಣೆಯನ್ನ ತಿಳಿಸಿದ್ದಾರೆ. ರಿಯಾಯಿತಿ ದರದ ಬೇವು ಲೇಪಿತ ಯೂರಿಯಾ ರಸಗೊಬ್ಬರವನ್ನು ಕೃಷಿಯೇತರ ಚಟುವಟಿಕೆಗಳಿಗೆ ಬಳಕೆ ಮಾಡದಂತೆ ತಡೆಯಲು ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮರಪೇಟೆ ಮತ್ತು ವಿರಾಜಪೇಟೆ ತಾಲೂಕುಗಳ ಕೈಗಾರಿಕಾ ಪ್ರದೇಶಗಳಲ್ಲಿ ರಿಯಾಯಿತಿ ದರದ ಬೇವು ಲೇಪಿತ ಯೂರಿಯಾ ರಸಗೊಬ್ಬರ ಬಳಸುತ್ತಿರುವ ಕಾರ್ಖಾನೆ ಕೈಗಾರಿಕೆಗಳನ್ನು ಪತ್ತೆ ಹಚ್ಚಿ ಬಳಸುತ್ತಿರುವವರ ವಿರುದ್ಧ ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಹಾಗೂ ರಸಗೊಬ್ಬರ ನಿಯಂತ್ರಣ ಆದೇಶ 1985 ಅನ್ವಯ ಸೂಕ್ತ ಕ್ರಮ ವಹಿಸಲು ಹಾಗೂ ಅಂತಹ ಕೈಗಾರಿಕೆಗಳ ಪರವಾನಗಿಯನ್ನು ರದ್ದುಪಡಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಇವರು ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ತೋಟಗಾರಿಕೆ ಕಾಫಿ ಮಂಡಳಿ, ಪೊಲೀಸ್ ಹಾಗೂ ಅರಣ್ಯ ಇಲಾಖೆಗಳನ್ನು ಒಳಗೊಂಡಂತೆ ತಾಲೂಕುವಾರು ತಂಡಗಳನ್ನು ರಚಿಸಿ ಆದೇಶಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಿಯಾಯಿತಿ ದರದ ಬೇವು ಲೇಪಿತ ಯೂರಿಯಾ ರಸಗೊಬ್ಬರವನ್ನು ಕೃಷಿಯೇತರ ಚಟುವಟಿಕೆಗಳಿಗೆ ಅಕ್ರಮವಾಗಿ ಬಳಕೆ ಮಾಡುತ್ತಿರುವುದು ಅಥವಾ ಅಕ್ರಮವಾಗಿ ದಾಸ್ತಾನು ಮಾರಾಟ ಮತ್ತು ಸಾಗಾಣಿಕೆ ಮಾಡುತ್ತಿರುವಂತನ ಕಂಡುಬಂದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಕೊಡಗು ಜಿಲ್ಲೆ ದೂರವಾಣಿ ಸಂಖ್ಯೆ 8777939100, ಉಪ ಕೃಷಿ ನಿರ್ದೇಶಕರು ಮಡಿಕೇರಿ ದೂರವಾಣಿ ಸಂಖ್ಯೆ 8277939100, ಸಹಾಯಕ ಕೃಷಿ ನಿರ್ದೇಶಕರು ಮಡಿಕೇರಿ 8277926969, ಸಹಾಯಕ ಕೃಷಿ ನಿರ್ದೇಶಕರು ಸೋಮವಾರಪೇಟೆ 8227931097, ಸಹಾಯಕ ಕೃಷಿ ನಿರ್ದೇಶಕರು ವಿರಾಜಪೇಟೆ 8277929956 ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ 8277929492 ಇವರನ್ನ ಸಂಪರ್ಕಿಸಬಹುದು. ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಮತ್ತೊಮ್ಮೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0827722258. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ರಾಜ್ಯದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಯ ಅಭಿವೃದ್ದಿಗೆ ಸುವರ್ಣಾವಕಾಶ ಕಲ್ಪಿಸಿದೆ. ಈವರೆಗೆ ಜಿಲ್ಲೆಯಲ್ಲಿ ಸದರಿ ಯೋಜನೆಯಡಿಯಲ್ಲಿ 89 ಉದ್ದಿಮೆದಾರರಿಗೆ ಸಾಲ ಮಂಜೂರಾತಿ ಮಾಡಲಾಗಿದ್ದು 2025-26 ಸಾಲಿನ ಆಯವ್ಯಯ ಭಾಷಣದಲ್ಲಿ 5,000 ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ಸ್ಥಾಪಿಸುವಂತೆ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಈ ಉದ್ದೇಶಕ್ಕಾಗಿ 206 ಕೋಟಿ ಅನುದಾನವನ್ನು ಒದಗಿಸಿದ್ದು ಅದರಂತೆ ಕೊಡಗು ಜಿಲ್ಲೆಯಲ್ಲಿ 75 ಉದ್ದಿಮೆಗಳ ಸ್ಥಾಪನೆಯ ಗುರಿ ನಿಗದಿಪಡಿಸಲಾಗಿದೆ. ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಕೊನೆಯ ವರ್ಷವಾಗಿದ್ದು ಯೋಜನೆಯ ಪ್ರಯೋಜನವನ್ನು ಜಿಲ್ಲೆಯ ರೈತರು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಹಾಗೆ ಒಂದು ಕರೆ ಕೂಡ ಇದೆ ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ದಿನೇಶ್ ಎಲ್ಲಿಂದ? ಕಾನ್ಬೈಲು. ಕಾನೂರಿನ ದಿನೇಶ್. ಹೇಗಿದ್ದೀರಿ ದಿನೇಶ್ ಅವರೇ? ಹೇಗಿದ್ದೀರಿ? ಹೇಗಿದೆ ಕೃಷಿ? ಮಳೆ ಎಲ್ಲ ಕಮ್ಮಿ ಆಯ್ತಾ? ಹೇಗೆ ವಾಡಿಕೆಗಿಂತ ಮಳೆ ಹೆಚ್ಚಾಗಿದೆ. ಕಾಫಿಗೆ ಸ್ವಲ್ಪ ಸಮಸ್ಯೆ. ಈ ಸಲ ತುಂಬಾನೇ ಮಳೆ ಆಯ್ತು. ಎಲ್ಲಾ ಫಸ್ಟಿಗೂ ತುಂಬಾ ತೊಂದರೆ ಆಗಿದೆ. ಕಾಫಿ ತುಂಬಾ ಡ್ರಾಪಿಂಗ್, ಮತ್ತೆ ಕಪ್ಪು ಕೊಳೆ ರೋಗ. ಅದಕ್ಕೇನಾದ್ರೂ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೇ ಸ್ಪ್ರೇ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಡ್ರಾಪಿಂಗ್ ಗೆ ಸ್ವಲ್ಪ ಇವೇ ಅಪ್ಲೈ ಮಾಡಿ ಕಂಟ್ರೋಲ್ ಆಗಿದೆ, ಬಟ್ ತುಂಬಾ ಮಳೆ ಸ್ಟಾರ್ಟ್ ಆಗಿದೆ, ಕಂಟ್ರೋಲ್ ಆಗ್ತಾ ಇಲ್ಲ. ತುಂಬಾನೇ ಡ್ರಾಪಿಂಗ್ ಇದೆ ಈಗ. ಇದೆ ಈ ವರ್ಷ ವಾಡಿಕೆಗಿಂತನೂ ಮಳೆ ಹೆಚ್ಚಾಯ್ತು, ಮತ್ತೆ ಮುಂಚೆನೆ ಮುಂಗಾರು ಕೂಡ ಕಾರಣ. ಮೇ 21 ಮಳೆ ಸ್ಟಾರ್ಟ್ ಆಗಿ ಹೋಲ್ ಡೇ ಅಂದ್ರೆ 12 ಗಂಟೆ ಬಿಸಿ ಕಾಣಲಿಲ್ಲ. ಹೌದು, 4 ಗಂಟೆ ಬಿಸಿ ಬಂದ, 8 ಗಂಟೆ ಮೋಡನೆ. ಹಾಗಾಗಿ ಹವಾಮಾನ ವ್ಯತ್ಯಾಸದಿಂದ ತೊಂದರೆ ಆಗಿದೆ. ಹೌದು, ಈ ಬಾರಿ ಅಂತೂ ಕಾಫಿ ಅಂತಲ್ಲ, ಹೆಚ್ಚಿನ ಎಲ್ಲಾ ಬೆಳೆಗಳು ಕೂಡ ಮಳೆಯಿಂದ ಹಾನಿಯಾಗಿದೆ. ಅಡಿಕೆ ಬೆಳೆಗಾರರು ಇನ್ನೇನು ಸಿಂಪರಣೆ ಮಾಡಬೇಕು ಅನ್ನೋಷ್ಟರಲ್ಲೇ ಮಳೆ ಬಂತು. ಅಡಿಕೆ ಕುಯ್ಯೋ ಕೆಲಸನೇ ಇಲ್ಲ ಅಂತ ಆಗ್ತದೆ. ಅಷ್ಟು ಬೆಳಿತಾ ಇಲ್ಲ. ಅದೇ, ಕಾಳುಮೆಣಸು ಹೇಗಿದೆ? ಕಾಳುಮೆಣಸು ಸಹ ಚೆನ್ನಾಗಿ ಕಟ್ಲಿಲ್ಲ, ಮುಚ್ಚಿ ಕಾಣಲಿಲ್ಲ. ಚೈನ್ ಬಿಟ್ಟಿದೆ, ಡಾಕ್ ಮಣಿ ಅಂದ್ರೆ ಒಂದು ಮಂದಿದೆ, ಫುಲ್ ಮಣಿ ಬಂದಿಲ್ಲ. ದೂರ ದೂರ ಕಾಳು ಕಟ್ತಾ ಇದೆ. ಕಾಳು ಆಗಿದೆ, ಬಟ್ ಸ್ವಲ್ಪ ಬಿಸಿ ಬಿಸಿ ಆಗಿದೆ, ಚೆನ್ನಾಗಿ ಬಿಸಿ ಕಾಣದೆ ಎಲ್ಲ ಹಾಳಾಯ್ತು. ಅಂದ್ರೆ ಈ ಬಾರಿ ಎಲ್ಲ ಕೂಡ ಒಂದೇ ಬಾರಿ ಕಟ್ತಾ ಇಲ್ಲ, ಇನ್ನು ಕೂಡ ಹೂ ಹೋಗ್ತಾ ಇರೋದು ಕಾಣ್ತಾ ಇದೆ ಅಲ್ವಾ? ಇದು ಕೇವಲ ಅಂತಲ್ಲ, ಈ ಬಾರಿ ಎಲ್ಲಾ ರೈತರು ಕೂಡ ಈ ಸಮಸ್ಯೆನ ಎದುರಿಸ್ತಾ ಇದಾರೆ. ಎಲ್ಲ ಭಾಗದ ರೈತರು ಬೀಜವನ್ನ ಹಿಡಿದು ನಮ್ಮ ಕೊಡಗಿನಾಗೆ ಎಲ್ಲರಿಗೂ ಹವಾಮಾನ ಬಗ್ಗೆ ತುಂಬಾ ತೊಂದರೆ ಆಗಿದೆ. ಹೌದು, ಹಾಗೆ ಸರ್ಕಾರದ ಕಡೆಯಿಂದ ಕೂಡ ಫಸಲ್ ಬಿಮಾ ಯೋಜನೆಯನ್ನ ಜಾರಿ ಮಾಡಿದ್ರು, ಆ ಬಾರಿ ಏನಾದ್ರೂ ನೀವು ಕಟ್ಟಿದೀರಾ? ಇಲ್ಲ ಸರ್, ನಿಮ್ಗೆ ಕಟ್ಟಲಿಲ್ಲ. ಯಾಕಂದ್ರೆ ನಾವು ಭತ್ತಕ್ಕೆ ಒಂದು 5 ವರ್ಷ ಮುಂದೆ ಕಟ್ಟಿದ, ಏನು ಸಿಗ್ದಿಲ್ಲ. ಎಲ್ಲ ಅಂತ ಹೆಚ್ಚಿನ ಕಂಡೀಷನ್ಸ್, ಆ ಕಂಡೀಷನ್ ನಮ್ಗೆ ಬಯ ಮಾಡ್ಲಿಕ್ಕೆ ಆಗಲ್ಲ. ಈ ಬಾರಿ ಕೊಡಗಿಗೆ ಅಡಿಕೆ ಮತ್ತೆ ಕಾಳುಮೆಣಸುಗೂ ಕೂಡ ಆ ವ್ಯಾಪ್ತಿಯನ್ನ ವಿಸ್ತರಿಸಿದ್ರು. ವಿಸ್ತರಿಸಿದ್ದೇವೆ, ಬಟ್ ಈ ಎಲ್ಲ ತಗೋತಾರೆ ಕೊನೆಗೆ. ಅದು ನಾವು ಕ್ಲೇಮ್ ಮಾಡುವಾಗ ಇಂಥ ದಿವಸಕ್ಕೆ ಇಷ್ಟು ಮಳೆ ಆಗಿದೆ ನೀವು ಕೊಡ್ತೇವೆ, ಅದಕ್ಕಿಂತ ಮೇಲೆ ಆಗಿದೆ ಕೊಡಲ್ಲ, ಈ ತರ ಎಲ್ಲ ಕಂಡೀಷನ್ಸ್ ಆಗ್ತದೆ. ಇದು ನಾವು ಫಸಲ್ ಬಿಮಾ ನಾವು ಭತ್ತಕ್ಕೆ ನೋಡಿ ಎಲ್ಲ ಫಸಲ ಆಗಿದೆ, ಹಾಗಾಗಿ ಅದೇನು ಕಟ್ಟಿದ್ವಿ. ಈಗ ಅದ್ರ ಲೆಕ್ಕದಲ್ಲಿ ಜೂನ್ ಇಂದ ಜುಲೈ ತನಕ ಒಂದಿಷ್ಟು ಮಳೆ ಆಗಬೇಕು, ಅದಕ್ಕಿಂತ ಹೆಚ್ಚಾದ ಮಾತ್ರ ಕೊಡೋದು. ಜುಲೈಯಿಂದ ಆಗಸ್ಟ್ ಅಲ್ಲಿ ಇಷ್ಟು ಮಳೆ ಆಗಬೇಕು, ಅದಕ್ಕಿಂತ ಹೆಚ್ಚಾದ ಮಾತ್ರ ಕೊಡ. ಆತ ಕಂಡೀಷನ್ಸ್ ಮಳೆನ ನಾವು ಮೆಜರ್ ಮಾಡ್ಲಿಕ್ಕೆ ಇಷ್ಟೇ ಹೊಡಿತೇ ಅಷ್ಟೇ ಹೊಡಿತೇ ಹೇಳಬಹುದು. ಹೌದು, ಟೋಟಲ್ ಲಾಸಿ ಕೊಡ್ಬೇಕು, ಅದು ಕೊಡೋದಿಲ್ಲ. ಅಂದ್ರೆ ಬೆಳೆ ನಷ್ಟ ನೋಡಿ ಕೊಡಬೇಕು ಅಂತ ಹೇಳ್ತಿದ್ರಿ? ಕೊಡ್ಬೇಕು, ಬೆಳೆ ನಷ್ಟ ನೋಡಿ ಕೊಡ್ಬೇಕು. ಇವತ್ತು ಹವಾಮಾನ ಇಷ್ಟು ತಿಂಗಳಿಗೆ ಇಷ್ಟು ಮಳೆ ಆದ್ರೆ ಮಾತ್ರ ಕೊಡು ಅಂತ ಆಗುದಿಲ್ಲ. ಈಗ ನೋಡಿಲ್ಲ, ಹೋದ ವರ್ಷ ಅಕ್ಟೋಬರ್ ಅಲ್ಲಿ 19 ಮಳೆ ಆಗಿದೆ, ವಾಡಿಕೆ ಅಷ್ಟು ಮಳೆ ಆಗುದಿಲ್ಲ. ಹೌದು, ಒಂದು 8-9 ಮಳೆ ಆಗಿದೆ. ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಮಳೆ ಕಡಿಮೆ ಇತ್ತು. ಹೌದು, ಆತರ ಕಂಡೀಷನ್ ಆಗುದಿಲ್ಲ. ಅದೇ, ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಮಳೆ ಕೂಡ ವ್ಯತ್ಯಾಸ ಆಗ್ತಾ ಇದೆ. ತಿಂಗಳ ವಾರ ಡಿಸೆಂಬರ್ 21 ದೊಡ್ಡ ಮಳೆ ಬಂದಿದೆ, 1 ಲೆಕ್ಕದ ಮಳೆ ಬಂದಿದೆ. ಹೌದು, ಯಾವ ತಿಂಗಳು ಬಿಡದೆ ಎಲ್ಲ ತಿಂಗಳಲ್ಲೂ ಕೂಡ ಮಳೆ ಇತ್ತು. ಈ ವರ್ಷ ನಾನು 1984 ಮಳೆ ಕಾಣಿಸ್ತಿದೆ, ಹೋದ ವರ್ಷ ಆಲ್ಮೋಸ್ಟ್ 3 ತಿಂಗಳು ಬಿಟ್ಟು, ಯಾವ್ದು ಮಾರ್ಚ್ ಫೆಬ್ರವರಿ ಏಪ್ರಿಲ್ ಬಿಟ್ಟು ಬಾಕಿ ಎಲ್ಲಾ ತಿಂಗಳಲ್ಲೂ ಮಳೆ ಆಗಿದೆ. ಹೌದು. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಮತ್ತೊಂದು ಕೃಷಿ ಗೀತೆಯನ್ನ ಆಲಿಸೋಣ. ಹಾಗೆ ಮತ್ತೊಂದು ದೂರವಾಣಿ ಸಂಪರ್ಕ ಇದೆ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ಪೂವಯ್ಯ ಅಂತೇಳಿ. ಪೂವಯ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ವಿರಾಜಪೇಟೆಯಿಂದ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ಮತ್ತೊಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಸುಂಟಿಗೊಪ್ಪದಿಂದ, ಚೋಮಣಿ ಅಂತ. ಚೋಮಣಿ ಅವರು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೇಗಿದೆ ನಿಮ್ಮ ಕೃಷಿ? ಇವರು ಸರ್, ನಿನ್ನೆ ಇದು ಯಾವುದು ಈ ಸ್ವಯಂ ಉದ್ಯೋಗದ್ದು ಹೆಂಗಸರದು ಒಂದು ಸಂದರ್ಶನ ಹೇಳ್ತಾ ಇದ್ದೀರಿ ಸರ್. ನೀವು ಲಾಸ್ಟಿಗೆ ನಾವು ಅವ್ರದ್ದು ನಂಬರ್ ಹೇಳುವಾಗ ರೇಡಿಯೋನೋ ಪ್ರಾಬ್ಲಮ್ ಆಯ್ತು, ನನಗೆ ನಂಬರ್ ಪಡ್ಕೊಳ್ಳಕ್ಕಾಗಲಿಲ್ಲ ಸರ್. ಕೃಷಿ ರಂಗದಲ್ಲೇ ಅಲ್ವಾ? ಹೌದು, ಕೃಷಿ ರಂಗದಲ್ಲಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಸರ್, ಸಾಯಂಕಾಲ 6:40 ನಿಮ್ಮ ಕೃಷಿ ರಂಗ ಮುಗಿಯೋದಕ್ಕೆ ಕೇಳ್ತಾ ಇರ್ತೀನಿ. ಖಂಡಿತ. ನೀವು ಏನು ಕೃಷಿ ಮಾಡ್ಕೊಂಡಿದ್ರೆ ಹೇಗೆ? ಹೌದು ಸರ್, ಕೃಷಿ ಮಾಡ್ತೇನೆ. ನಿಮ್ಮದು ಹೇಗಿದೆ ಈ ವರ್ಷ? ಭತ್ತ ಮಾಡಿದ್ದೀನಿ ಸರ್, ಸಿದ್ಧ ಒಂದು ಭತ್ತ ಮಾಡಿದೀನಿ. ನೋಡ್ಬೇಕು ಹೊಸದಾಗಿ. ಇದೇ ಪ್ರಥಮ ಪ್ರಯತ್ನ ಅದು? ಹೌದು, ಅದಕ್ಕಿಂತ ಮೊದಲು ಇದು ನೀರಾಕ್ಷಿ ಮಾಡ್ತಿದ್ದೆ. ಈ ಸರಿ ಚೇಂಜ್ ಮಾಡಿದಿರಿ ಸರ್. ಬೇಡ ಅಂತ ಹೇಳ್ಬಿಟ್ಟು ಆರ್ಗಾನಿಕ್ ಮಾಡ್ತಿದ್ದೀನಿ ಸರ್. ಅಂದ್ರೆ ಇದು ಸೊಪ್ಪು ಸಗಣಿ ತಿಂತಿದ್ರೆ. ಹಾಗೆ, ಇದರ ವಿಶಿಷ್ಟತೆ ಏನು ಅಂತ? ಈಗ ಹೊಸದಾಗಿ ಹಾಕಿರುವಂತ ಭತ್ತದ್ದು ಅದೇ ಹೇಳಿದ್ರು, ಚೆನ್ನ ಬರ್ತದೆ, ಊಟಕ್ಕೆ ಚೆನ್ನಾಗಿದೆ, ಇಟ್ಟು ಬರ್ತದೆ ಅಂದ್ರೆ ಹೇಳಿದ್ರ. ಹಾಗೇನೆ ಮಾಡಿದ್ರಿ. ಸುಗಂಧಿತ ಸೆಂಟೆಡ್ ರೈಸ್ ಅಲ್ಲ ಇದು? ಹೇಳಿ. ಸುಗಂಧಿತ ಅಕ್ಕಿನ? ಅಲ್ಲ, ಸುಗಂಧಿತ ಅಕ್ಕಿ ಅಲ್ಲ ಸರ್. ಸಾಮಾನ್ಯ ಮೀನಕ್ಕಿ ಆಗಿನ ಈಗ ಸುಮಾರು ನಮ್ಮ ಶ್ರೇಯಸ್ ಅಮೋಘ ಸುಮಾರು ಯಾವ್ದ್ರಲ್ಲೂ ಹೊಸ ಹೊಸ ಬರ್ತಾನೆ. ಹಾಗೇನೆ ಇದೊಂದು 2-3 ವರ್ಷದಿಂದ ಹೇಳ್ತಿದ್ದಾರೆ ಚೆನ್ನಾಗಿದೆ ಆಗಿ ಅಂತ. ಅದಕ್ಕೆ ನಾನು ಮಾಡಿದೆ. ಹಾಗೆ ಪ್ರಯತ್ನವನ್ನ ಮಾಡಿದ್ರಿ? ಮಾಡಿದ್ದೀನಿ. ನೋಡ್ಬೇಕು, ಆರ್ಗ್ಯಾನಿಕ್ ಅಲ್ಲೇ ಮಾಡ್ಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಈ ಕೆಮಿಕಲ್ ಆದ್ರೆ ನಮ್ಮ ಆರೋಗ್ಯಕ್ಕೂ ಸಮಸ್ಯೆ ಬರುತ್ತೆ. ಅಲ್ಲ, ನಮ್ಮ ಮನೆ ಖರ್ಚಿಗೆ ಬಳ್ಕೊಳ್ಳೋದಾದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳುವಾಗೆ ನಾವೇ ಆರೋಗ್ಯ ಖರ್ಚಿ ಬರ್ತದೆ ಸರ್. ಮಾತ್ರ ಗದ್ದೆ ಗದ್ದೆ ವಿಪರೀತ ಕರ ಸರ್ ಕದರ್ ಸರ್. ನೀವು ಏನು ಹೆಸರು ಮಾಡ್ತೀರಿ? ನನಗೆ 9 ಕ್ವಿಂಟಲ್ ಭತ್ತ ಆಗಿದ್ದು 37,000 ರೂಪಾಯಿ ಖರ್ಚಾಗಿದೆ. ಒಂಬತ್ತು ಕ್ವಿಂಟಲ್ ಗೆ ನಮಗೆ ಅಸಲು ಲೆಕ್ಕದಲ್ಲಿ 18 ಬಟ್ಟಿ ನನಗೆ ಅಷ್ಟು ಖರ್ಚಾಗಿತ್ತು. ಅದೇ ಹುಲ್ಲೊಂದು ನನಗೆ ಲಾಭ ಅಷ್ಟೇ. ಈಗ ಹುಲ್ಲಿಗೂ ಕೂಡ ಬೇಡಿಕೆ ಇದೆ. ಹುಲ್ಲಿಗೂ 25-30 ರೂಪಾಯಿ. ಹೌದು. ಈಗ ನಿಮಗೊಂದು ಪ್ರಶ್ನೆ, ಭತ್ತ ಬೆಳೆಯಲ್ಲಿ ಸಾರಜನಕವನ್ನ ಎಷ್ಟು ಕಂತುಗಳಲ್ಲಿ ಕೊಡಬಹುದು? ಅದೇ ಯೂರಿಯಾ ಅಲ್ಲ ಸರ್? ಹೌದು. ಯೂರಿಯಾ ಜಾಸ್ತಿ ಹಾಕಿದ್ರೆ ನಾವು ಈ ಬೆಂಕಿ ರೋಗ ಬರ್ತದೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಯೂರಿಯಾ ಅಷ್ಟು ಕೊಡೋದಿಲ್ಲ ಸರ್. ನಾನು ಈ ಸರಿ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟೇ ಇಲ್ಲ ಸರ್, ಕೊಡೋದು ಇಲ್ಲ. ಆದ್ರೂ ಈಗ ಸಾಮಾನ್ಯವಾಗಿ ಹಿಂದೆ ಕೊಡ್ತಾ ಇದ್ರಿ, ಕೊಡೋದು ಅಂತ ಆದ್ರೂ ಎಷ್ಟು ಕೊಡಬಹುದು? ಗದ್ದೆಗೆ ಸರ್ ಮೂರಿಂದಾಗಿ ಒಂದು 50 ಕೆಜಿ ಕೊಡ್ಬೋದು ಸರ್. 50 ಕೆಜಿ ಯೂರಿಯಾ, DAP, ಪೊಟ್ಯಾಶ್. ಪೊಟ್ಯಾಶ್, ರಂಜಕ, ಪೊಟ್ಯಾಶ್. ಮತ್ತೆ ಲಾಸ್ಟ್ ಗೆ ಊಟದಲ್ಲಿ ಅದೇ ಇದು ಬರ್ತದೆ ಅಂತೇಳಿ ಕದ್ರು ಬರೋ ಟೈಮ್ಗೆ ಒಂದು ಪೊಟ್ಯಾಶ್ ಕೊಡ್ಬೇಕು ಸರ್ ಲೈಟ್ ಆಗಿ. ಇದು ಮೂರು ಕಂತುಗಳಲ್ಲಿ ಕೊಡಬಹುದು. ನಾಟಿ ಮಾಡಿದ ಸಮಯದಲ್ಲಿ ಮೂರರ ಮೂರು ಕಂತಲ್ಲಿ ಭತ್ತಕ್ಕೆಲ್ಲ ಕೊಟ್ಟರೆ ಏನ್ ಅಸಲಾಗ್ತದೆ, ಏನ್ ಪ್ರಯೋಜನ ಆಗಲ್ಲ. ನೀವು ಕೊಡೋದನ್ನ ಮೂರು ಭಾಗ ಮಾಡಿ ಮೂರರ ಒಂದು ಭಾಗ ನಾಟಿ ಮಾಡುವ ಸಂದರ್ಭದಲ್ಲಿ ನಾಟಿ ಮಾಡಿದ ನಾಟಿ ಮಾಡೋಕ್ಕಿಂತ ಮೊದಲು ಹಾಕ್ಬಿಡ್ಬೇಕು, ಹಾಕಿ ನಾಟಿ ಮಾಡಬೇಕು. ನಂತರ 30 ದಿನ ಆದ್ಮೇಲೆ, ನಾಟಿ ಆದ್ಮೇಲೆ ಮತ್ತೆ ನಾಟಿ ಮಾಡಿದಂತ 55 ದಿನಗಳಲ್ಲಿ ಮತ್ತೊಂದು 50 ದಿನ, ಒಂದು 10-20 ದಿವಸ, ಒಂದು ತಿಂಗಳಿಗೆ ಸಲ ಮೂರನೇ ಸಲ 55 ದಿನ ಹಾಕಿದ್ರೆ ಸರ್. ಸರಿ, ಸಂತೋಷ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮಗೆ ನಂಬರ್ ನಿಮ್ಮ ನಂಬರ್ ತಗೊಂಡಿದ್ದೇನೆ, ನಂತರ ನಿಮ್ಗೆ ನಂಬರ್ನ ತಿಳಿಸ್ತೇನೆ. ಧನ್ಯವಾದಗಳು. ಕರೆಯ ನಡುವೆ ಕೂಡ ಮಣ್ಣಿನ ಮಹತ್ವವನ್ನ ಸಾರುವಂತ ಮಣ್ಣೆ ಜೀವಗೀತೆಯನ್ನ ಆಲಿಸಿದ್ರಿ. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 28,000 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 16,300 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,800 ರೂಪಾಯಿ, ರೋಬಸ್ಟಾ ಚೆರಿ 11,500 ರೂಪಾಯಿಯಿಂದ 12,750 ರೂಪಾಯಿ. ಕೇಳುಗರೆ, ಇದಾಗಿತ್ತು ಈ ದಿನದ ಕೃಷಿ ರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮುಡಿಬಂತು. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿದ ಎಲ್ಲ ರೈತ ಬಾಂಧವರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಮಡಿಕೇರಿ ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ, ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ: ಕುಶಾಲನಗರ ಫಾತಿಮಾ ಪ್ರೌಢಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಡಗು ಪ್ರಾದೇಶಿಕ ಕಚೇರಿ ಮಡಿಕೇರಿ ವತಿಯಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಕೊಡಗು ಜಿಲ್ಲಾ ಸಮಿತಿ, ಶಾಲಾ ಶಿಕ್ಷಣ ಇಲಾಖೆ, ಭಾರತ ಸ್ಕೌಟ್ಸ್ ಗೈಡ್ ಸಂಸ್ಥೆ ಸೇರಿದಂತೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಪರಿಸರ ಸ್ನೇಹಿ ಗಣೇಶೋತ್ಸವ ಜಾಗೃತಿ ಆಂದೋಲನ 2025 ಕಾರ್ಯಕ್ರಮ ನಡೆಸಿದವು. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಯ ಮಹತ್ವದ ಬಗ್ಗೆ ಪರಿಸರ ಜಾಗೃತಿ ಆಂದೋಲನದ ಜಿಲ್ಲಾ ಸಂಚಾಲಕ ಹಂಗೆ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಪರಿಸರ ಪ್ರತಿಜ್ಞಾವಿಧಿ ಬೋಧಿಸಿ ಪರಿಸರ ಸ್ನೇಹಿ ಗಣೇಶ ಉತ್ಸವನ ಆಚರಿಸೋಕ್ಕೂ ಹಂಗೆ ಜೇಡಿ ಮಣ್ಣಿಂದ ಮಾಡಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿನ ತಯಾರಿಸಿ ಮಾಲಿನ್ಯ ತಡೆಗಟ್ಟಿಸಿ ಪರಿಸರ ಸಂರಕ್ಷಣೆಗೆ ಒತ್ತು ನೀಡೋಕ್ಕೂ ಹೇಳಿದವು. ವಿರಾಜಪೇಟೆ ಹತ್ತಿರದ ವಿ ಬಾಡಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗ್ತಿರುವ ಬ್ಯಾರೆ ಬ್ಯಾರೆ ಆಟೋಟಗಳ ತರಬೇತಿ ಕೇಂದ್ರದ ಜಾಗ ಮತ್ತೆ ಕೆಲಸನ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಪರಿಶೀಲನೆ ಮಾಡಿದವು. ಇವು ಮಾತಾಡಿ, ಕ್ರೀಡಾ ಪ್ರತಿಭೆಗಳ ಅನುಕೂಲಕ್ಕೆ ಈ ಕ್ರೀಡಾ ತರಬೇತಿ ಕೇಂದ್ರ ಮಾಡ್ತಾ ಇದ್ದು ಗುಣಮಟ್ಟದ ಆಟದ ಬಾಣೆ ಆದಷ್ಟು ಬೇಗ ಸ್ಥಳೀಯ ಪ್ರತಿಭೆಗಳಿಗೆ ಸಿಕ್ಕುವಂತಾಗಲಿತ ಶುಭ ಹಾರೈಸಿದವು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 13 ಫಲಾನುಭವಿ ಆಧಾರಿತ ಯೋಜನೆಗಳನ್ನ 2025-26 ಸಾಲಿ ಸೇವಾ ಸಿಂಧು ಆನ್ಲೈನ್ ತಂತ್ರಾಂಶದಡಿಲಿ ಅಳವಡಿಸಲಾಗಿದ್ದು ಬ್ಯಾರೆ ಬ್ಯಾರೆ ಯೋಜನೆಗಳಿಗೆ 2025-26 ಸಾಲಿನ ವಿಕಲಚೇತನರ ಫಲಾನುಭವಿಗ ಆನ್ಲೈನ್ ಮೂಲಕ ಅರ್ಜಿ ಹಾಕಕ್ ಅರ್ಜಿ ಕೊಡಿಕೆ ಬರುವ ತಿಂಗಳ ತಾರೀಕು 30 ಆಖೇರಿ ದಿನ. ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟಿನ ಆಖೇರಿ ವರ್ಷದ ವಿದ್ಯಾರ್ಥಿಗ ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮದ ಪ್ರಯುಕ್ತ 21 ದಿನಗಳ ಬಾಳೆಲಿಲಿ ಗ್ರಾಮ ಪಂಚಾಯಿತಿ ಸಹಯೋಗಲಿ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವದ ಮಹತ್ವನ ವಿವರಿಸಿ ಹಸಿರು ಸಂರಕ್ಷಣೆ, ಪರಿಸರ ಸಮತೋಲನ ಮತ್ತು ಮುಂದಿನ ಪೀಳಿಗೆನ ಒಳಿತಿಗಾಗಿ ಗಿಡ ನೆಡೆದು ಪ್ರತಿಯೊಬ್ಬನ ಕರ್ತವ್ಯ ಅಂತ ಕರೆ ಕೊಟ್ಟು ಈ ಹೊತ್ತಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಸ್ಮಿತಾ ಪೊನ್ನಣ್ಣ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘ ಇವರ ಕೂಡುಕೂಟಲಿ ಪ್ರತಿಭಾ ಪುರಸ್ಕಾರ ಮತ್ತು 2025-26 ಸಾಲಿನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಜಂಬರ ಇದೇ ತಿಂಗಳ ತಾರೀಕು 29 ಶುಕ್ರವಾರ 10:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಈ ಜಂಬರಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲೆನ ಸೋಮರ್ಪೇಟೆ ತಾಲೂಕಿನ ದೊಡ್ಡಮಳ್ತೆ ಗ್ರಾಮದ ಪುಣ್ಯಕ್ಷೇತ್ರ ಹೊನ್ನಮ್ಮನಕೆರೆಗೆ ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ ಅವರು ಗೌರಿ ಹಬ್ಬದ ಪ್ರಯುಕ್ತ ಬಾಗಿನ ಅರ್ಪಿಸಿ ಪೂಜೆ ಮಾಡಿದವು. ಇವು ಮಾತಾಡಿ, ಈ ಸತಿ ಒಳ್ಳೆ ಮಳೆ ಆಗಿದ್ದು ಒಳ್ಳೆ ಬೆಳೆ ಕೂಡ ಅದೇ, ಹಂಗೆ ಹೆಚ್ಚು ಮಳೆಯಿಂದ ಕೆಲವು ಕಡೆ ತೊಂದರೆ ಆಗುಟ್ಟುತ್ತ ಹೇಳ್ದು. ಗೋಣಿಕೊಪ್ಪ ಶ್ರೀ ಕಾವೇರಿ ದಸರಾ ಸಮಿತಿನ 47 ವರ್ಷದ ದಸರಾ ಜನೋತ್ಸವದ ಆಚರಣೆಗೆ ಇದೇ ತಿಂಗಳ ತಾರೀಕು 30 ಹೊಸ ಸಮಿತಿ ರಚಿಸುವೇತ ಅಧ್ಯಕ್ಷರಾದ ರಾಮಕೃಷ್ಣ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆರ ಆಕಿರಿ ಕಾಲತ್ರ ವಿದ್ಯಾರ್ಥಿಯ ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮತ್ರ ಮಾರಿಪತ್ ಇರುವತ್ತ ಒಂದು ದಿನತ್ರ ಕಾಲ ಬಾಳೆಲು ಇಪ್ಪಂತ ಏರ್ಪಾಡು ಮಾಡಿಯಂಡಿತು. ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮ ವಿದ್ಯಾರ್ಥಿಗಳ ನೇರವಾಯಿತು ಗ್ರಾಮೀಣ ಜೀವನಕ್ಕೆ ಪರಿಚಯ ಮಾಡಿಕೊಡ್ತಿತ್ತು. ಸಮಾಜಮುಖಿ ಚಟುವಟಿಕೆ ಕೂಡಿಯಾಡುವ ಅವಕಾಶ ಮಾಡಿಕೊಡಪಾಂಡ ಕೂಟಕ್ಕೆ ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರಿ ಆಪ ಇರಾದೆ ಬೆಚ್ಚಂಡಿತು. ಇಂಡ ಮಿದ ವಿದ್ಯಾರ್ಥಿಯ ಗ್ರಾಮ ಪಂಚಾಯತಿರ ಕೂಡುಕೂಟದ ವನ ಮಹೋತ್ಸವ ಕಾರ್ಯಕ್ರಮದ ಯಶಸ್ವಿಯಾಯಿತು ಆಯೋಜನ ಮಾಡಿದಿಂತು. ವನ ಮಹೋತ್ಸವದ ಮಹತ್ವತ್ರ ವಿವರಣೆ, ಹಸಿರು ಸಂರಕ್ಷಣೆ, ಪರಿಸರ ಸಮತೋಲನ, ಪಿಂಯ ಮಿನ್ಯತ್ರ ಪೀಳಿಗೆಕ್ಕೆ ನಲ್ಲಾಂಗ ಗಿಡತನ ನಡಪದು ಪ್ರತಿಯೊಬ್ಬಂಡ